ಬದರೇ ಗುರು ಚರಣಂ ದುಸ್ತರ ಭವ ಸಂಗರ ತರಣಂ ಗುರು ಮಹಾರಾಜ ಗುರು ಜೈ ಜೈ ಸಾಯಿನಾಥ ಸದ್ಗುರು ಜೈ ಜೈ ಜೈ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಶಿವಾಯ ನಮೋ ಓಂಕಾರಂ ಭವ ಓಂಕಾರಂ ಭವ ಓಂಕಾರಂ ಭವ ಓಂ ನಮೋ ಭವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣಾಚಲ ಶಿವ ಅರುಣ ಶಿವೋ ಅರುಣಾಚಲ ಶಿವ ಅರುಣ ಶಿವ.